ಸೃಷ್ಟಿ ರೋಷ್ಟಿ ದಾಯಕನೇ ಸಿದ್ಧಿ ಬುದ್ಧಿ ದಾಯಕನೇ ಹರಸೈ ಮೊಗದಿ ಗಣೇಶನೇ ಕದಂತಂ ಗಜಾನನಂ ಈಶಪುತ್ರಂ ಲಂಬೋದರಂ ಹೇರಂಭಂ ಗಣಾಧಿಪಂ ಹೇರಂಭಂ ಗಣಾಧಿಪಂ ಶರಣಂ ಶರಣಂ ಗೌರಿಸುತಂ ಏಕದಂತಂ ಗಜಾನನಂ ಈಶಪುತ್ರಂ ಲಂಬೋದರಂ ಈಶಪುತ್ರಂ ಲಂಬೋದರಂ ಆತ್ಮೀಯ ಕೇಳುಗರೆ, ಇವರು ಕೆರೆಮನೆ ರಾಜೇಶ್ವರಿ ಶಿವಾನಂದ ಹೆಗಡೆಯವರು. ಶ್ರೀಮಯ ಕಲಾ ಕೇಂದ್ರ ಕೆರೆಮನೆ ಇದರ ಕಾರ್ಯದರ್ಶಿಯಾಗಿ ಕಳೆದ 16 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವರು ಸುಗಮ ಸಂಗೀತ, ಸಂಘಟನೆ, ಯಕ್ಷಗಾನ ತರಬೇತಿ ಎಲ್ಲ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಇವರ ಅನುಭವವನ್ನು ಇವತ್ತು ನಾವು ಕೇಳೋಣ. ರಾಜೇಶ್ವರಿ ಶಿವಾನಂದ ಹೆಗಡೆಯವರೇ ನಮಸ್ಕಾರ. ನಮಸ್ಕಾರ. ಒಬ್ಬ ವ್ಯಕ್ತಿ ಪರಿಪೂರ್ಣ ಆಗಬೇಕಿದ್ರೆ ಆದಾಯ ತರುವಂತಹ ಒಂದು ವೃತ್ತಿಯ ಜೊತೆ ಜೊತೆಗೆ ಒಂದಷ್ಟು ಒಳ್ಳೆಯ ಹವ್ಯಾಸಗಳು ಬೇಕು ಅಂತ ಹೇಳ್ತೀವಿ. ಅದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರಬಹುದು, ಯಕ್ಷಗಾನ ಇರಬಹುದು, ನಾಟಕ ಇರಬಹುದು, ಅಥವಾ ಕಲೆ ಭರತನಾಟ್ಯ, ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವವರು ಇರ್ತಾರೆ. ನಿಮ್ಮ ದೃಷ್ಟಿಯಲ್ಲಿ ಈ ಹವ್ಯಾಸಗಳ ಒಂದು ಪ್ರಾಮುಖ್ಯತೆ ಏನು ಒಬ್ಬ ವ್ಯಕ್ತಿಯಲ್ಲಿ? ಹವ್ಯಾಸಗಳು ಇದ್ರೆ ಮಾನವನ ಒಂದು ಜೀವನ ಕಂಪ್ಲೀಟ್ ಆಗತ್ತೆ ಅಂತ ನನಗೆ ಅನಿಸ್ತದೆ. ಏನು ಹವ್ಯಾಸವಿಲ್ಲದೆ ಇದ್ರೆ ಅದೇನು ಅದರಲ್ಲಿ ಹುರುಳಿ ಇಲ್ಲ ಅಂತ ಅನಿಸ್ತದೆ ನನಗೆ. ಯಾವ್ದಾದ್ರೂ ಇರ್ಬೋದು, ಕಲೆ, ಸಂಗೀತ, ಸಾಹಿತ್ಯ, ಓದುವಿಕೆ, ನೃತ್ಯ, ಯಾವುದೇ ಇರ್ಬೋದು, ಅದರಲ್ಲಿ ಅವನು ತೊಡಗಿಸ್ಕೊಂಡ್ರೆ ಮಾತ್ರ ಅವನ ಒಂದು ಜೀವನದ ಇದು ಕಂಪ್ಲೀಟ್ ಆಗ್ತದೆ ಅಂತ ನನಗೆ ಅನಿಸ್ತದೆ. ಈ ಎಷ್ಟೋ ಸರಿ ಹೇಳುವಂತದ್ದು ಅಂದ್ರೆ ಮನಸ್ಸು ಕ್ರಿಯಾಶೀಲವಾಗಿ ಇಲ್ಲದೆ ಹೋದ್ರೆ ಬೇರೆ ಬೇರೆ ಕಾಯಿಲೆಗಳು ಕೂಡ ಬರಬಹುದು, ಮಾನಸಿಕ ಒತ್ತಡ ಅಂತ ಹೇಳ್ತೀವಿ, ಅಥವಾ ಇನ್ನೇನೋ ಸಮಸ್ಯೆಗಳು ಬರಬಹುದು ಅಂತ ಹೇಳಿ. ಇಂತಹ ಹವ್ಯಾಸಗಳಿಂದಾಗಿ ಇದರಿಂದ ಬಿಡುಗಡೆಯನ್ನು ಪಡೆಯೋದಕ್ಕೆ ಸಾಧ್ಯವಾಗ್ತದ? ಖಂಡಿತ ಸಾಧ್ಯ ಇದೆ. ಈಗ ದೈಹಿಕ ರೋಗಗಳು ಅಥವಾ ಮನೋರೋಗಗಳಿಗಂತೂ ಈ ಸಂಗೀತ ಅನ್ನುವಂಥದ್ದು ಒಂದು ದೊಡ್ಡ ಚಿಕಿತ್ಸೆಯಾಗಿದೆ ಇವಾಗ. ಮತ್ತೆ ಈಗ ಪ್ರಾಣಿಗಳಿಗೂ ಸಹ, ಈಗ ಹೇಳ್ತಾ ಇದ್ರು ನಮ್ಮ ಹಳೆಯವರು, ಈ ದನದ ಕೊಟ್ಟಿಗೆಯಲ್ಲಿ ಸಂಗೀತವನ್ನು ಹಚ್ಚಿದ್ರೆ ಅದು ಹಾಲು ಜಾಸ್ತಿ ಕೊಡ್ತದೆ ಅಂತ. ಅಥವಾ ಯಾವುದೇ ಒಂದು ನಮ್ಮ ಹತ್ರ ಸಾಧ್ಯ ಇಲ್ಲದಿದ್ರು ಅದನ್ನು ಆಸ್ವಾದಿಸಿದ್ರೆ, ಆ ಸಂಗೀತವನ್ನು ಕೇಳಿದ್ರೆ ಅಥವಾ ಡಾನ್ಸ್ ಅಥವಾ ನೃತ್ಯ, ಅದರಲ್ಲಿ ನಾವು ಕಂಪ್ಲೀಟ್ ನಮ್ಮ ಮನಸ್ಸನ್ನು ತೋರಿಸ್ಕೊಂಡಾಗ ನಮಗೆ ಅದರಿಂದ ತುಂಬಾ ಸಂತೋಷ ಸಿಗ್ತದೆ, ಮತ್ತೆ ಒಳ್ಳೆ ಆರೋಗ್ಯ ಚೆನ್ನಾಗಾಗ್ತದೆ ಅಂತ ಅನಿಸ್ತದೆ ನಮಗೆ. ಎಲ್ಲ ಡಾಕ್ಟರ್ಸ್ ಸಹ ಈಗ ಹೇಳ್ತಾ ಇದ್ದಾರೆ ಆಧುನಿಕ ಜಗತ್ತಿನಲ್ಲಿ ಟೆನ್ಷನ್, ಸ್ಟ್ರೆಸ್ ಇದೆಲ್ಲ ಸಂಗೀತ ಕೇಳುವಿಕೆಯಿಂದ ಸಹ ಆಗ್ತದೆ. ಯಾವುದೇ ರಾಗಗಳಿರ್ಬೋದು, ಎಷ್ಟೋ ರಾಗಗಳು ಇಂತಿಂತ ರೋಗಕ್ಕೆ ಇಂತಿಂತ ರಾಗಗಳು ಅಂತಲೇ ಕಂಡುಹಿಡಿದಿದ್ದಾರೆ ಇವಾಗ, ಅದನ್ನೇ ಹಚ್ಚುತ್ತಾರೆ. ಈಗ ತಲೆನೋವು ತುಂಬಾ ಬಂದ್ರೆ ಭೀಮ್ ತಲಾಸ್ ರಾಗವನ್ನು ಕೇಳಿದ್ರೆ ಹೋಗ್ತದೆ ಅಂತ ಹೇಳ್ತಾರೆ. ಅದು ಖಂಡಿತವಾಗೂ ಹೌದು. ಅದು ನಾನು ಮಾಡಿದ್ದೇನೆ, ಯಾಕಂದ್ರೆ ನಾನು ಸಂಗೀತವನ್ನು ಕಲಿತಾ ಇದ್ದಾಗ ನಮ್ ಸರ್ ಹೇಳ್ತಾ ಇದ್ರು, ಇಲ್ಲ ಸರ್ ತಲೆನೋವು ಇವತ್ತು ನನಗೆ ಆಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಏ ಮನೆಗೆ ಹೋಗಿ ನಿಮ್ ತಲಾಸ್ ರಾಗ ಕೇಳು, ಕಡಿಮೆ ಆಗ್ತದೆ ಅಂತ ಹೇಳ್ತಿದ್ರು. ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳಿಗ, ನೀವು ಈ ಸಂಗೀತ ಕ್ಷೇತ್ರಕ್ಕೆ ಅಥವಾ ಒಂದು ಕಲಾ ಕ್ಷೇತ್ರಕ್ಕೆ ಹೇಗೆ ಬಂದ್ರಿ? ನಾನು ಚಿಕ್ಕಂದಿನಿಂದಲೂ ಕಲೆಯ ಬಗ್ಗೆ ತುಂಬಾ ಆಸಕ್ತಿಯನ್ನ ಉಳ್ಳವಳಾಗಿತ್ತು. ಹಾಗೆ ನಾನು ಬಯಸಿದಂತೆ ಕಲಾವಿದರ ಮನೆತನವೂ ಸಹ ಸಿಕ್ತು. ಓದುತ್ತಾ ಇರುವಾಗ ಡಿಗ್ರಿಯನ್ನ ನಾನು ಮೈಸೂರಿನಲ್ಲಿ ಮಾಡಿದ್ದೆ. ಓದುತ್ತಾ ಇರುವಾಗಲೇ ನಾನು ಸುಗಮ ಸಂಗೀತವನ್ನ ಕಲಿತೆ, ಯಾಕಂದ್ರೆ ಅಲ್ಲಿ ಹಿಂದೂಸ್ತಾನಿ ನನಗೆ ಇಷ್ಟ ಆಗಿತ್ತು, ಹಿಂದೂಸ್ತಾನಿಗೆ ಅವಕಾಶ ಇರಲಿಲ್ಲ ಆಗಿನ ಕಾಲದಲ್ಲಿ. ಅದಕ್ಕೆ ನಾನು ಕರ್ನಾಟಕಿ ಸಂಗೀತದ ಒಬ್ಬರ ಹತ್ರ ಹೋಗಿ ಲೈಟ್ ಮ್ಯೂಸಿಕ್ ಅನ್ನ ಕಲಿತೆ. ಚಿಕ್ಕಂದಿನಿಂದಲೂ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ ಆಗಿತ್ತು, ಆದ್ರೆ ಆವಾಗ ಅವಕಾಶ ಸಿಗಲಿಲ್ಲ. ನನ್ನ ತಾಯಿ ಮನೆ ಸಿರ್ಸಿ, ಅಲ್ಲಿ ಈಗಿನಂತೆ ಕಲಿಸುವ ಗುರುಗಳೇ ಯಾರು ಇರಲಿಲ್ಲ, ಅದಕ್ಕಾಗಿ ಡಾನ್ಸ್ ಕಲೀಲಿಕ್ಕೆ ಅವಕಾಶ ಆಗ್ಲಿಲ್ಲ. ಆಗ್ಲಿ ಸಂಗೀತನಾದ್ರೂ ಕಲಿಯುವ ಅಂತ ಕಲಿತಾ ಇದ್ದೆ. ಆಮೇಲೆ ಮದುವೆ ಆಯ್ತು. ಮದುವೆ ಆದ್ಮೇಲೆ ನಮ್ಮ ಮಾವ ಶಂಭುಯಗಡೆಯವರೇ ನನ್ನ ಆಸಕ್ತಿಯನ್ನ ನೋಡಿ ಷಡಕ್ಷರಿ ಗವಾಯಿಗಳು ಅಂತ ಅವರು ಕಲಾಸಂಗಮ ಅಂತ ಇತ್ತು ಹೊನ್ನಾವರದಲ್ಲಿ, ಅದರ ಗುರುಗಳಾಗಿದ್ರು. ಅಲ್ಲಿ ಹೋಗಿ ನಾನು ಸಂಗೀತ ಅಭ್ಯಾಸವನ್ನು ಮಾಡಿ ಜೂನಿಯರ್ ಅನ್ನ ಮುಗಿಸಿದೆ. ಆ ನಂತರ ನಾನು ಸೀನಿಯರ್ಗೆ ಅಶೋಕ್ ಉಗ್ರಣ್ಣ ಅವ್ರ ಹತ್ರ ಹೋದೆ. ಒಂದು ಸ್ವಲ್ಪ ಸೀನಿಯರ್ಗೆ ಪ್ರಿಪೇರ್ ಆಗ್ತಿದ್ದಾಗೆ ಮನೆಯಲ್ಲಿ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಆಯ್ತು. ಆಮೇಲೆ ಮತ್ತೆ ಅದು ಸ್ವಲ್ಪ ಸ್ಟಾಪ್ ಆಯ್ತು. ಎರಡನೇ ಮಗ ಹುಟ್ಟದ ಆ ಸಂದರ್ಭದಲ್ಲಿ ನನಗೆ ಕ್ಲಾಸ್ಗಳನ್ನಾಗ್ಲಿ ರಿಯಾಜ್ಗಳನ್ನಾಗ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆಮೇಲೆ ನಾನು ಕೊರೋನಾ ಟೈಮಲ್ಲಿ ಪುನಃ ನನ್ನ ಸಂಗೀತದ ಆಸಕ್ತಿ ಒಳಗೆ ಇದ್ದದ್ದು ಚಿಗುರುಕೊಂತು. ಪುನಃ ನಾಗವೇಣಿ ಹೆಗಡೆ ಅಂತ ಕೆರೆಮನೆ ನಮ್ಮ ಅಕ್ಕ ಅವ್ರ ಹತ್ರ ಒಂದ್ ಸ್ವಲ್ಪ ಅಭ್ಯಾಸ ಮಾಡಿದೆ. ಹಾಗೆ ಒಂದು ಇದಕ್ಕೆಲ್ಲ ಇದನ್ನೆಲ್ಲ ಒಂದು ವೇದಿಕೆಗೆ ತರಬೇಕು, ಈ ಆಸಕ್ತಿಯನ್ನು ಹೀಗೆ ಇಟ್ಕೋಬಾರು ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಅದು ಬಹಳ ಒಳ್ಳೆ ಈಗ ರನ್ನಿಂಗ್ ಅಲ್ಲಿ ಇದೆ ಯೂಟ್ಯೂಬ್ ಚಾನಲ್. ಒಂದು ಹಾಡಂತೂ ಒಂದು ಹಳೆ ಹಾಡೆ, ಒಂದು ಹೆಣ್ಣು ಮಾಲೆಯನ್ನು ತಗೊಂಡು ಮಂಟಪಕ್ಕೆ ಬರುವಾಗ ಒಂದು ಹಾಡು 56,000 ವ್ಯೂಸ್ ಆಗಿದೆ. ತುಂಬಾ ಜನ ಅಲ್ಲಿ ತುಂಬಾ ಈ ಹಾಡನ್ನ ಆಡಿ ಆ ಹಾಡನ್ನ ಆಡಿ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಜೊತೆಗೆ ಎಲ್ಲಿ ಹೋದ್ರೂ ಗುರುತಿಸ್ತಾರೆ, ಓ ನೀವು ರಾಜೇಶ್ವರಿ ಹೆಗಡೆ ಅಲ್ವಾ, ನಿಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಮ ಹಾಡನ್ನು ಕೇಳ್ತೇನೆ ಅಂತ. ಎರಡು ಸಾಲವನ್ನು ನೆನಪಿಸ್ಕೋಬೇಕಲ್ಲ, ಅದು ಹೆಣ್ಣು ಮಾಲೆಯನ್ನು ಹಿಡ್ಕೊಂಡು ಮಂಟಪಕ್ಕೆ ಬರುವಂತ ಸಂದರ್ಭದ್ದು. ಸೌಭಾಗ್ಯ ಲಕ್ಷ್ಮಿ ಬರುತ್ತೀಹಳು ತನ್ನ ಮನದರಸಲಿರುವ ಮಂಟಪಕ್ಕೆ, ತನ್ನ ಮನದರಸಲಿರುವ ಮಂಟಪಕ್ಕೆ. ಸೌಭಾಗ್ಯ ಲಕ್ಷ್ಮಿ ಬರುತ್ತೀಹಳು ತನ್ನ ಮನದರಸಲಿರುವ ಮಂಟಪಕ್ಕೆ, ತನ್ನ ಮನದರಸಲಿರುವ ಮಂಟಪಕ್ಕೆ. ಗುರು ಗಣಪತಿಯನ್ನು ಮನದಲ್ಲಿ ಸ್ಮರಿಸಿ ವಾಣಿಗಿರಿಜೆಯ ನೇಮಾದಿ ಭಜಿಸಿ, ಹಿರಿಯರ ಆಶೀರ್ವಾದದಿಂದಲಿ ಕರೆದೋಳು ಹೂಮಾಲೆ ಪಿಡಿಯುತ್ತಲೀ ತನ್ನ ಮನದರಸವಿರುವ ಮಂಟಪಕ್ಕೆ. ಸೌಭಾಗ್ಯ ಲಕ್ಷ್ಮಿ ಕೆರೆಮನೆ ಕುಟುಂಬಕ್ಕೆ ಬಂದಾಗ ನಿಮ್ಮ ಒಂದು ನಿರೀಕ್ಷೆ ಏನಾಗಿದೆ? ನನ್ನ ಒಂದು ನಿರೀಕ್ಷೆ ಅಂದ್ರೆ, ಇದು ನಾನು ಬಂದಾಗ ಇದು ಅತಿ ರಾಷ್ಟ್ರಾದ್ಯಂತ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಬೆಳೆದಂತಹ ಒಂದು ಕುಟುಂಬಕ್ಕೆ ನಾನು ಸೇರಿದ್ದೇನೆ. ನನ್ನ ಸಂಗೀತಕ್ಕೆ ಸ್ವಲ್ಪ ಪ್ರೋತ್ಸಾಹ ಸಿಗಲಿ ಅನ್ನೋ ಬಹಳ ದೊಡ್ಡ ಆಸೆ ಇತ್ತು. ಅದಕ್ಕೆ ಪೂರಕವಾಗಿ ನಾನು ಆಮೇಲೆ ಕ್ಲಾಸಿಕಲ್ಲಿ ಸೇರಿಕೊಂಡೆ ಮದುವೆ ಆದ್ಮೇಲೆ. ಮತ್ತೆ ಹೋಗ್ತಾ ಹೋಗ್ತಾ ನನಗೆ ಈ ನಮ್ಮ ಮಾವನವರದು ಇವರದು ವೇಷವನ್ನು ಅಥವಾ ಆಟಗಳನ್ನು ನೋಡ್ತಾ ನೋಡ್ತಾ ಈ ಯಕ್ಷಗಾನ ಕಲೆ ಇದು ಹೀಗೆ ನಿಲ್ಲಬಾರದು, ಮುಂದುವರಿಬೇಕು, ಇಷ್ಟು ಒಳ್ಳೆಯ ಕಲೆ. ನಾನಂದ್ರೆ ಮುಂಚೆ ಜಾಸ್ತಿ ಹೊರಗಡೆ ಓದಿದ್ರಿಂದ ಜಾಸ್ತಿ ನೋಡಿರ್ಲಿಲ್ಲ ಯಕ್ಷಗಾನ, ಬಟ್ ಆಸಕ್ತಿ ಇತ್ತು, ಎಲ್ಲಾ ಕಲೆಯನ್ನು ಪ್ರೀತಿಸ್ತಾ ಇದ್ದೆ. ಇವರು ಮತ್ತೂ ಬೆಳಿಲಿಕ್ಕೆ ನಾನು ನನ್ನಿಂದ ಆದ ಸಹಾಯವನ್ನು ಮಾಡಬೇಕು, ನನ್ನ ಸಂಗೀತ ಸ್ವಲ್ಪ ಬದಿಗಿದ್ರೂ ಪರವಾಗಿಲ್ಲ ಅನ್ನುವಂತಹ ಮನೋಭಾವವನ್ನು ನಾನು ಬೆಳೆಸ್ಕೊಂಡಿದ್ದೆ. ಒಂದು ಹಾಡಿನ ನಂತರ ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ, ಆಗ್ಬೋದಲ್ಲ? ಕೊಳಲೂತ ಗೋಪಿಯ ಕಂದ, ಕೊಳಲನು ದೂತ ಬಂದ ನಮ್ಮ ಗೋಪಿಯ ಕಂದ, ಕೊಳಲನು ದೂತ ಬಂದ ನಮ್ಮ ಗೋಪಿಯ ಕಂದ, ಕೊಳಲನು ಓದುವುದು ಬಲು ಚಂದ, ಕೊಳಲನು ಓದುವುದು ಬಲು ಚಂದ, ಕೊಳಲನು ದೂತ ಬಂದ ನಮ್ಮ ಗೋಪಿಯ ಕಂದ, ಕೊಳಲನು ದೂತ ಬಂದ. ದೇವಕಿ ಬಸಿರಳು ಬಂದು ಮಾವಕ ಸನ ಕೊಂದ, ದೇವಕಿ ಬಸಿರಳು ಬಂದು ಮಾವಕ ಸನ ಕೊಂದ, ಭಾವಜನ್ನಯ ಮುಕುಂದನೆ ನೀನು, ಭಾವಜನ್ನಯ ಮುಕುಂದನೆ ನೀನು, ಕೊಳಲನು ದೂತ ಬಂದ ನಮ್ಮ ಗೋಪಿಯ ಕಂದ, ಕೊಳಲನು ದೂತ ಬಂದ. ಮೂತಿನ ಭರಣವ ತೊಟ್ಟು ಹಸ್ತದಿ ಕೊಳಲ ಕೊಟ್ಟು, ಮೂತಿನ ಭರಣವ ತೊಟ್ಟು ಹಸ್ತದಿ ಕೊಳಲ ಕೊಟ್ಟು, ತುತ್ತೂರು ತೂರುರೆಂಬ ನಾದವ ಪಿಡಿಯೇ, ತುತ್ತೂರು ತೂರುರೆಂಬ ನಾದವ ಪಿಡಿಯೇ, ಕೊಳಲನು ದೂತ ಬಂದ ಮುಂದೆ ಗೋಗಳ ಹಿಂಡು, ಮುಂದೆ ಗೋಪಾಲ ದಂಡು, ಹಿಂದೆ ಗೋಗಳ ಹಿಂಡು, ಮುಂದೆ ಗೋಪಾಲ ದಂಡು, ಹಿಂದಕ್ಕೆ ದೈತ್ಯರ ಕುಂದ ಪುರಂದರ ವಿಠಲ ಚಂದ, ಹಿಂದಕ್ಕೆ ದೈತ್ಯರ ಕುಂದ ಪುರಂದರ ವಿಠಲ ಚಂದ, ಕೊಳಲನ ದೂತ ಬಂದ ನಮ್ಮ ಗೋಪಿಯ ಕಂದ, ಕೊಳಲನು ದೂತ ಬಂದ ಕೊಳಲನು ಬಲು ಚಂದ, ಕೊಳಲನು ದೂತ ಬಂದ, ಕೊಳಲನು ದೂತ ಬಂದ, ಕೊಳಲನು ದೂತ ಬಂದ. ಕೆರೆಮನೆ ಶಂಭು ಹೆಗಡೆ, ಕೆರೆಮನೆ ಶಿವಾನಂದ ಹೆಗಡೆ, ಇವರ ಒಂದು ಒಡನಾಟವನ್ನು ಸ್ವಲ್ಪ ನೆನಪಿಸಿಕೊಳ್ಳಬಹುದಾ? ಹಾ, ಅವರ ಒಡನಾಟ ಅಂದ್ರೆ ಅದು ಯಾವ ಶಬ್ದದಲ್ಲಿ ಹೇಳಬೇಕು ಗೊತ್ತಾಗ್ತಾ ಇಲ್ಲ ನನಗೆ. ತುಂಬಾ ದೊಡ್ಡ ವ್ಯಕ್ತಿಗಳು, ಹೊರಗಡೆ ಮನೆಯಲ್ಲಿ ಮಾತ್ರ ಅತಿ ಸಿಂಪಲ್ ಸರಳವಾಗಿ ಇರುವಂತಹ ಜನ ಆಗಿತ್ತು. ಮತ್ತೆ ಎಲ್ಲವನ್ನು ಎಲ್ಲರ ಹತ್ರ ಚರ್ಚೆ ಮಾಡಿಯೇ ಎಲ್ಲ ವಿಷಯವನ್ನು ಮಾತಾಡುವಂತಹ ಒಂದು ಮನೋಭಾವ ಇತ್ತು ಅವರಿಗೆ. ಇಷ್ಟು ದೊಡ್ಡ ಕಲಾವಿದರಾಗಿ ಓಹೋ ಈ ತರದ ಇದೆಯಲ್ಲ ಮನೋಭಾವ ಅಂತ ನನಗೆ ಒಮ್ಮೊಮ್ಮೆ ಆಶ್ಚರ್ಯ ಆಗ್ತಾ ಇತ್ತು. ಹಾಗೆ ಒಂದು ಪರ್ವ ಸಿನಿಮಾದಲ್ಲಿ, ಒಂದು ಸುನೀಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನದ ಸಿನಿಮಾದಲ್ಲಿ ಅವಕಾಶ ಮಾಡಲಿಕ್ಕೆ, ಮಾವನವರನ್ನು ಕರೀಲಿಕ್ಕೆ ಅಂತ ಅವ್ರ ಮನೆಗೆ ಬಂದ್ರು. ಆವಾಗ ಅವರು ನಮ್ಮನ್ನು ನೋಡಿ ನೀವು ಮಾಡ್ತೀರಾ, ನೀವು ಗಂಡ ಹೆಂಡತಿನು ಇರ್ಬೇಕು ಅಂತ ಹೇಳಿದ್ರು. ಆದ್ರೆ ಅದಕ್ಕೆ ಅವಕಾಶವನ್ನ ಮಾವು ಮಾಡಿಕೊಟ್ರು. ಅದು ನನಗೆ ಖುಷಿ ಆಯ್ತು ಆ ಸಿನಿಮಾದಲ್ಲಿ ಅಭಿನಯಿಸ್ಲಿಕ್ಕೆ. ನೀವು ಬನ್ನಿ ರಾಜೇಶ್ವರಿ, ನೀನು ಬಾ, ಎಲ್ಲರೂ ಮಾಡ್ದಂಗ ಆಯ್ತು ಅಂತ ಹೇಳಿ ನಮ್ಮನ್ನು ಅಡುಗೂಡಿಸ್ಕೊಂಡು, ದೊಡ್ಡ ಮಗ ಸಣ್ಣ ಇದ್ದ ಅವನನ್ನು ಕರ್ಕೊಂಡು ಒಂದು ಸಿನಿಮಾದಲ್ಲಿ ಅವಕಾಶವನ್ನು ಬಂತು. ಅದೆಲ್ಲ ನನ್ನ ಜೀವನದಲ್ಲಿ ಮರೆಯಲಾಗದ ಅನುಭವಗಳು ನಿಜವಾಗಿ. ಬೇರೆ ಬೇರೆ ಹಂತದಲ್ಲಿ ಆಸಕ್ತರಿಗೆ ತರಬೇತಿ ಕೊಡುವಂತ ಒಂದು ವ್ಯವಸ್ಥೆಯನ್ನ ಶ್ರೀಮಯ ಕಲಾ ಕೇಂದ್ರದ ಮೂಲಕ ನೀವು ಮಾಡ್ತಾ ಇದ್ರಿ, ಇದರ ಒಂದು ಹೆಜ್ಜೆ ಗುರುತನ್ನು ಹೇಗೆ ನೀವು ದಾಖಲಿಸ್ತೀರಿ? ಶ್ರೀಮಯ ಕಲಾ ಕೇಂದ್ರ ಇದು 35 ವರ್ಷಗಳಾಯ್ತು, ಈಗ ನಡೀತಾನೆ ಬಂದಿದೆ. ಅಂದ್ರೆ ಮೊದಲೇ ಗುರುಕುಲ ಅಂತ ಇತ್ತು, ಇಲ್ಲೇ ಹುಡುಗರನ್ನ ಇಟ್ಕೊಂಡು ಅವರಿಗೆ ಊಟ ವಸತಿ ಎಲ್ಲ ಕೊಟ್ಟು ಮಾಡುವಂತ ಒಂದು ಒಳ್ಳೆಯ ಕೆಲಸ ನಮ್ಮಿಂದ ಆಗಿದೆ. ಆಮೇಲೆ ಈಗ ಕೊರೋನಾ ನಂತರ ಸ್ವಲ್ಪ ವಾರದ ಕೊನೆಗೆ ಮಾತ್ರ ಈಗ ಮಾಡ್ತಾ ಇದ್ದೇವೆ. ಒಂದು ಸರ್ಕಾರದ ಯಾವುದೇ ಸಹಾಯ ಇಲ್ಲದೆ ನಮ್ಮ ಹತ್ರ ಸ್ವಲ್ಪ ಕಷ್ಟ ಸಾಧ್ಯ ಅಂತ ಇತ್ತು ಅನಿಸ್ತು. ಜೊತೆ ಜೊತೆಯಲ್ಲಿ ವಾರದ ತುದಿಯ ಕ್ಲಾಸಿನ ಜೊತೆಗೆ ಈ ತರ ಹೊರಗಿನ ಅವರಿಗೆ ಯಕ್ಷಗಾನ ಏನು ಅಂತ ಒಂದು ಇದೊಂದು ಅದ್ಭುತವಾದ ಈ ಜಾನಪದ ಕಲೆಯನ್ನು ಪರಿಚಯಿಸಲಿಕ್ಕೆ ಅಂತ ನಾವು ಈ ತರ ವರ್ಕ್ಶಾಪ್ಗಳನ್ನ ಶಿಬಿರಗಳನ್ನ ಮಾಡಿ ತುಂಬಾ ಜನ ಈಗ ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದೇವೆ. ಆಲ್ ಇಂಡಿಯಾದಿಂದ ಬರ್ತೇವೆ, ಇಡೀ ಭಾರತದಿಂದ ಎಲ್ಲಾ ಕಡೆ ಎಲ್ಲಾ ರಾಜ್ಯಗಳಿಂದಲೂ ಬಂದು 21 ದಿನ ನಮ್ಮ ಒಟ್ಟಿಗಿದ್ದು ಇಲ್ಲಿ ಬಹಳ ಚೆನ್ನಾಗಿ ನಡೆಸ್ತೇವೆ. ಅದನ್ನ ಸ್ವಲ್ಪ ಕಾರ್ಯಚಟುವಟಿಕೆ ಬಗ್ಗೆ ಹೇಳಿ, ಈ ಕಲಾ ಕೇಂದ್ರದಲ್ಲಿ ಏನೇನು ತರಬೇತಿಯನ್ನ ಈಗ 21 ದಿವಸದಲ್ಲಿ ಏನನ್ನ ತಿಳಿಸ್ತೀರಿ, ಏನನ್ನ ಪರಿಚಯಿಸ್ತೀರಿ? ಅವರಿಗೆ ಯಕ್ಷಗಾನದ ಹೆಜ್ಜೆಗಳನ್ನು, ಸ್ವಲ್ಪ ಮಟ್ಟಿಗಿನ ಭಾಗವತಿಗೆ ಅಭ್ಯಾಸವನ್ನು ಹೇಳ್ಕೊಡ್ತೇವೆ. ಮತ್ತೆ ಅಭಿನಯ ಹೇಗೆ ಮಾಡಬೇಕು ಅನ್ನೋದನ್ನ ಶಿವಾನಂದ ಗಿಡಿಯವರು ಹೇಳ್ಕೊಡ್ತಾರೆ. ಆಮೇಲೆ ಮತ್ತೆ 21 ದಿನದಲ್ಲಿ ಬಹಳ ಕಷ್ಟ, ಇಷ್ಟು ದೊಡ್ಡ ಕಲೆ ಒಂದು 3 ವರ್ಷ ಆದ್ರೂ ಬೇಕು ಅದನ್ನು ಕರೆಕ್ಟ್ ಆಗಿ ಅರಸ್ಕೊಳ್ಳಿಕ್ಕೆ. ಪ್ರಾಥಮಿಕವಾಗಿ ಯಕ್ಷಗಾನ ಅಂದ್ರೆ ಏನು, ಮತ್ತೆ ಸ್ವಲ್ಪ ಬೇರೆ ಬೇರೆ ದೊಡ್ಡ ಯಕ್ಷಗಾನದ ನುರಿತ ಕಲಾವಿದರನ್ನ ಅಥವಾ ಅದರಲ್ಲಿ ತೊಡಗಿಸಿಕೊಂಡವ್ರನ್ನ ಕರೆದು ಅವರಿಗೆ ಅವರಿಗೆ ಪಾಠ ಮಾಡಿಸಿ ಅವರಿಗೆ ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತೇವೆ. ಮಾತೇ ದಯತೋರೆ ಪ್ರಸಾದವ ಪ್ರೀತಿಯಿಂದೋಲಿದು ತರೆ, ಮಾತೆ ನೀ ದಯದೋರೆ ಪ್ರಸಾದವ ಪ್ರೀತಿಯಿಂದೋಲಿದು ತರೆ, ಪ್ರಸಾದವ ಪ್ರೀತಿಯಿಂದೋಲಿದು ತರೆ, ಮಾತೆ ನಿದಯ ದೊರದ್ಯಾತರ ಮುನಿಸಿದು, ಮಾತೆ ನಿದಯ ದೊರದ್ಯಾತರ ಮುನಿಸಿದು, ಜಾಜಿ ಮಲ್ಲಿಗೆ ಪಾರಿಜಾತದ ಕುಸುಮ, ಜಾಜಿ ಮಲ್ಲಿಗೆ ಪಾರಿಜಾತದ ಕುಸುಮ ಮಾತೆ ನೀ ದಯದೋರೆ ಪ್ರಸಾದವ ಪ್ರೀತಿಯಿಂದೋಲಿದುತ್ತಾರೆ ಪ್ರಸಾದವ ಪ್ರೀತಿಯಿಂದೋಲಿದುತ್ತಾರೆ ಹರಿವಾಹಿನಿ ನಿನ್ನ ಮಹಿಮೆಯ ನರರು ತಿಳಿಯರಮ್ಮ ಮಹಿಮೆಯ ನರರು ತಿಳಿಯರಮ್ಮ ಧರಣಿಯರಮರರಿಂ ಚರಣ ಸೇವೆಯಗೈದು ಧರಣಿಯರಮರರಿಂ ಚರಣ ಸೇವೆಯಗೈದು ಸುರಿಗೆ ಸೇವಂತಿಗೆ ಪರಿಮಳ ಕುಸುಮ ಮಾತೆ ನಿದಯದೋರೆ ಪ್ರಸಾದವ ಪ್ರೀತಿಯಿಂದೋಲಿದುತ್ತಾರೆ ಪ್ರಸಾದವ ಪ್ರೀತಿಯಿಂದೋಲಿದುತ್ತಾರೆ ಶುಂಭಾಂತ ಕಿತಾಯೇ ಜಗವನು ತುಂಬಿಕೊಂಡಿರುವವನೇ ಜಗವನು ತುಂಬಿಕೊಂಡಿರುವವನೇ ಕಂಬು ಕಂಧರೆ ಜಗದಂಬೆ ನಿನ್ನಯ ಪಾದ ಕಂಬು ಕಂಧರೆ ಜಗದಂಬೆ ನಿನ್ನಯ ಪಾದ ನಂಬಿ ಬೇಡುವೆ ನೀಗ ತುಂಬೆಯ ಕುಸುಮ ಮಾತೆ ನಿದಯದೋರೆ ಪ್ರಸಾದವ ಪ್ರೀತಿಯಿಂದೋಲಿದುತ್ತಾರೆ ಪ್ರಸಾದವ ಪ್ರೀತಿಯಿಂದೋಲಿದುತ್ತಾರೆ ರುಂಡಮಾಲನ ಪ್ರಿಯಳೇ ಸುಜನರ ಕಂಡು ನೀ ಪೋರೆವಳೇ ಸುಜನರ ಕಂಡು ನೀ ಪೋರೆವಳೇ ಪುಂಡರೀಕಾಕ್ಷೇ ಬ್ರಹ್ಮಾಂಡ ದೊಡತಿನಿ ಪುಂಡರೀಕಾಕ್ಷೇ ಬ್ರಹ್ಮಾಂಡ ದೊಡತಿ ಸುಪ್ರಚಂಡೆ ನೀ ಮೂಡಿದೀಹ ದುಂಡು ಮಲ್ಲಿಗೆ ಸುಮ ಮಾತೆ ನೀ ದಯದೋರೆ ಪ್ರಸಾದವ ಪ್ರೀತಿಯಿಂದೋಲಿದುತ್ತಾರೆ ಪ್ರಸಾದವ ಪ್ರೀತಿಯಿಂದೋಲಿದುತ್ತಾರೆ ಪೊಡವಿಯೋಳೈತರುವ ಕರಿಕಾನ ಅಡವಿಯೋಳೆಲೆ ಸಿರುವ ಕರಿಕಾನ ಅಡವಿಯೋಳೆಲೆ ಸಿರುವ ಕಡುದೈನ್ಯ ಭಾವದಿ ಬಿಡದೆ ಕಾಡುತ್ತಲೀರೆ ಕಡುದೈನ್ಯ ಭಾವದಿ ಬಿಡದೆ ಕಾಡುತ್ತಲೀರೆ ಬಡವರ ಸಲಹೆ ನೀ ಮೂಡಿದೀಯ ಕುಸುಮ ಮಾತೆ ನೀ ದಯದೋರೆ ಪ್ರಸಾದವ ಪ್ರೀತಿಯಿಂದೋಲಿದುತ್ತಾರೆ ಪ್ರಸಾದವ ಪ್ರೀತಿಯಿಂದೋಲಿದುತ್ತಾರೆ ಮಾತೆ ನೀ ದಯದೋರ ಧ್ಯಾತರ ಮುನಿಸಿದು ಮಾತೆ ನೀ ದಯದೋರ ಧ್ಯಾತರ ಮುನಿಸಿದು ಜಾಜಿ ಮಲ್ಲಿಗೆ ಪಾರಿಜಾತದ ಕುಸುಮ ಮಾತೆ ನೀ ದಯದೋರೆ ಪ್ರಸಾದವ ಪ್ರೀತಿಯಿಂದೋಲಿದುತ್ತಾರೆ ಪ್ರಸಾದವ ಪ್ರೀತಿಯಿಂದೋಲಿದುತ್ತಾರೆ ಹಾಡುದನ್ನು ನೀವು ರೂಢಿಸಿಕೊಂಡಿದ್ರಿ ಈಗಾಗಲೇ ಶಾಸ್ತ್ರೀಯವಾಗಿ ಕೂಡ ಕಲಿತಾ ಇದ್ದೀರಾ ಶಾಸ್ತ್ರೀಯವಾಗಿ ನಾನು ಅದೇ ಹೇಳಿದ್ನಲ್ಲ ಆವಾಗಲೇ ಕಲ್ತಿದ್ದೆ, ಬಟ್ ಈಗ ನನಗೆ ಜವಾಬ್ದಾರಿ ಜಾಸ್ತಿ ಆಗಿ ಶಾಸ್ತ್ರೀಯದಲ್ಲಿ ತೊಡಸ್ಕೊಳ್ಳಿಕ್ ಆಗ್ತಾ ಇಲ್ಲ. ಆದ್ರೆ ಲೈಟ್ ಮ್ಯೂಸಿಕ್ ಅನ್ನ ಚಾಲ್ತಿಯಲ್ಲಿ ಇಟ್ಕೊಂಡಿದ್ದೇನೆ. ಶಾಸ್ತ್ರೀಯವಾಗಿ ಅದಕ್ಕೆ ತುಂಬಾ ಅಭ್ಯಾಸ ಬೇಕು. ಈಗ ನನಗೆ ಇಲ್ಲಿ ಜವಾಬ್ದಾರಿ ಸ್ವಲ್ಪ, ಇವರು ಹೊರಗಡೆ ಹೋಗ್ತಾ ಇರೋದ್ರಿಂದ ಮಗ ಇವರು ಇಬ್ರು ಎಲ್ಲಾದ್ರೂ ಹೊರಗಡೆ ಪ್ರದರ್ಶನಕ್ಕೆ ಅಂತ ಹೋದಾಗ ವಾರ 15 ದಿನ ಎಲ್ಲ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಮನೆಯ ಜವಾಬ್ದಾರಿ ಮತ್ತೆ ಇಲ್ಲಿನ ಕಂಪ್ಲೀಟ್ ಜವಾಬ್ದಾರಿ ಮೇಲಿರೋದ್ರಿಂದ ನನ್ನ ಹತ್ರ ರಿಯಾಜ್ ಮಾಡ್ಬೇಕಾಗ್ತದೆ. ಹಿಂದೂಸ್ತಾನಿ ಅಥವಾ ಯಾವುದೇ ಸಂಗೀತಕ್ಕೆ ಅಭ್ಯಾಸ ತುಂಬಾ ಬೇಕು, ಅದು ಸಾಧ್ಯವಾಗ್ತಾ ಇಲ್ಲ. ಅದಕ್ಕೆ ಸದ್ಯದ ಮಟ್ಟಿಗೆ ಹಿಂದೆ ಇಟ್ಟಿದ್ದೇನೆ ಅದನ್ನು. ಸಾಮಾನ್ಯವಾಗಿ ಈಗ ಕರಾವಳಿ ಜಿಲ್ಲೆಗಳಲ್ಲಿ ಈಗ ದಕ್ಷಿಣ ಕನ್ನಡ ಆಗ್ಬಹುದು, ಉತ್ತರ ಕನ್ನಡ ಆಗ್ಬಹುದು, ಯಕ್ಷಗಾನ ಅಂದ್ರೆ ಏನು ಅಂತ ಗೊತ್ತಿದೆ ಅಂತ ಹೇಳಿ, ಹೊರ ಜಿಲ್ಲೆಗಳಲ್ಲಿ ಹೊರ ರಾಜ್ಯದಲ್ಲಿ ಯಕ್ಷಗಾನದ ಬಗ್ಗೆ ಜನರ ಪ್ರತಿಕ್ರಿಯೆ ಎಲ್ಲ ಹೇಗಿರ್ತದೆ? ಅದು ತುಂಬಾ ಒಳ್ಳೆಯ ಪ್ರತಿಕ್ರಿಯೆಗಳು ಇರ್ತದೆ. ಈಗ ನಮ್ದು ಮ್ಯೂಸಿಕ್ ಅಕಾಡೆಮಿ ಚೆನ್ನೈ ಅಥವಾ ಡೆಲ್ಲಿ NSDಯಲ್ಲಿ ಅಥವಾ ಈಗ ನಾಡಿದ್ದು 2ನೇ ತಾರೀಕು ಹೈದರಾಬಾದಿಗೆ ಹೋಗ್ತಾ ಇದ್ದಾರೆ. ಸ್ಪಿಕ್ ಮೇಕೆ ಅಂತ ಒಂದು 10 ದಿನಗಳ ಕಾರ್ಯಕ್ರಮ ಇದೆ, ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಪ್ರತಿಕ್ರಿಯೆ ಇರ್ತದೆ ಜನರಿಗೆ. ಅವರು ಭಾಷೆ ಬರೆದಿದ್ರೂ ಸಹ ಅಭಿನಯ ಇದನ್ನು ನೋಡಿಯೇ ಈ ಯಕ್ಷಗಾನ ಕಲೆಯಲ್ಲಿ ಆಕರ್ಷಿತರಾಗ್ತಾ ಇದ್ದಾರೆ. ಈಗ ಯಂಗ್ಸ್ಟರ್ಸ್ ಕೂಡ, ಯಂಗ್ಸ್ಟರ್ಸ್ಗಾಗೆ ಒಂದು ಮಕ್ಕಳಿಗಾಗಿ ಆಟವೇ ಪಾಠ ಅನ್ನುವ ಯೋಜನೆಯನ್ನು ನಿಗಡಿ ಅವರು ತಂದಿದ್ದಾರೆ. ಅದು ಶಾಲೆಗಳಲ್ಲಿ ಯಕ್ಷಗಾನ ಮಾಡೋದು ಅಂದ್ರೆ ಮುಂದಿನ ಪೀಳಿಗೆಗೆ ಯಕ್ಷಗಾನ ಅಂದ್ರೆ ಏನು ಹೇಗಿರ್ತದೆ ಒರಿಜಿನಲ್ ಯಕ್ಷಗಾನ ಅದನ್ನ ತೋರಿಸ್ಕೊಡುವಂತ ಒಂದು ಇದನ್ನ ಹಮ್ಮಿಕೊಂಡಿದ್ದಾರೆ ಆಟವೇ ಪಾಠ ಅಂತ. ಸೊ ಎಲ್ಲಾ ಸ್ಕೂಲ್ಗಳಲ್ಲಿ ಶಾಲೆಗಳಿಗೆ ಹೋಗಿ ಅಲ್ಲಿ ಮಕ್ಕಳ ಎದುರಿನಲ್ಲಿ ಪುಟ್ಟ ಪುಟ್ಟ ಮಕ್ಕಳ ಎದುರಿನಲ್ಲಿ ಯಕ್ಷಗಾನವನ್ನು ಮಾಡಿ ಆ ಕಲೆಯ ಬಗ್ಗೆ ನಮ್ಮ ಹತ್ರ ಎಷ್ಟಾಗ್ತದೆ ಅಷ್ಟನ್ನ ತಿಳಿಸ್ಕೊಡೋದು ಮುಂದಿನ ಪೀಳಿಗೆಗೆ. ಅದು ಆಟವೇ ಪಾಠ ಅನ್ನೋ ಯೋಜನೆ. ಗಂಡ ಹೆಂಡತಿಯರಿಗೆ ಒಬ್ಬರು ಇಬ್ಬರು ಮಕ್ಕಳು ಇರ್ತಾರೆ ಈಗಿನ ಪರಿಸ್ಥಿತಿಯಲ್ಲಿ, ಅವರನ್ನ ಯಕ್ಷಗಾನದಲ್ಲಿ ತೊಡಗಿಸಿಕೊಳ್ಬೇಕಾ ಅಥವಾ ಉದ್ಯೋಗದ ಕಡೆಗೆ ಮುಖ ಮಾಡಬೇಕು ಅನ್ನುವಂತ ಒಂದು ಜಿಜ್ಞಾಸೆ ಇರ್ತದೆ, ನೀವೇ ಹೇಳೋದಕ್ಕೆ ಬಯಸ್ತೀರಿ ಇಂಥ ಒಂದು ಕಲೆಯನ್ನ ರೂಢಿಸಿಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀರಾ? ರೂಢಿಸಿಕೊಳ್ಬಹುದು, ಅದು ಒಳ್ಳೇದೇ. ಅದೇ ಮೊದಲೇ ನೀವೇ ಕೇಳಿದಾಗೆ ಹವ್ಯಾಸ ಯಾವ್ದಾದ್ರು ಇರ್ಬೇಕಲ್ಲ, ಹವ್ಯಾಸವಾಗಿ ಇಟ್ಕೊಳ್ಬಹುದು. ಯಕ್ಷಗಾನವನ್ನು ವೃತ್ತಿಯಾಗಿ ಇಟ್ಕೊಂಡ್ರು ಈಗಿನ ಕಾಲದಲ್ಲಿ ಏನು ತೊಂದರೆ ಆಗೋದಿಲ್ಲ. ಈಗ ಒಳ್ಳೆ ಅದಕ್ಕೆ ಒಳ್ಳೆ ಪ್ರಸಿದ್ಧ ಮೊದಲಿನ ಆಗಿಲ್ಲ, ಒಳ್ಳೆ ಪ್ರಸಿದ್ಧತೆ ಬರ್ತಾ ಇದೆ ಅದಕ್ಕೆ ಯಕ್ಷಗಾನಕ್ಕೆ ಮಾಡಬಹುದು. ಈಗ ನಮ್ಮ ಹಿರಿಯ ಮಗ ಯಕ್ಷಗಾನದಲ್ಲೇ ಇದ್ದಾನೆ, ಅವನು ಐಸರ್ ಪುಣದಲ್ಲಿ MSCಯನ್ನು ಮುಗಿಸಿ ಓದಿ ಹಾಗೆ ಯಕ್ಷಗಾನಕ್ಕೆ ಬಂದಿದ್ದಾನೆ ಅವನು. ಅದೇ ಎಜುಕೇಟೆಡ್ ಸಹ ಬರ್ತಾ ಇದ್ದಾರೆ ಈ ಫೀಲ್ಡ್ಗೆ, ಅದು ಒಳ್ಳೆ ಖುಷಿಯ ಸಂಗತಿ. ಇನ್ನು ಕಲೆಯನ್ನ ಆಸ್ವಾದಿಸುವ ನಿಟ್ಟಿನಲ್ಲಿ ಪ್ರೇಕ್ಷಕರ ಒಂದು ಮನಸ್ಥಿತಿ ಹೇಗಿರ್ಬೇಕು, ಅದನ್ನ ಹೇಗೆ ಕಲೆಯನ್ನು ಆಸ್ವಾದಿಸುವುದಂತ ಅಂದ್ರೆ, ಈಗ ಒಂದು ಕಲಾವಿದನಿಗೆ ಕಲೆ ಅಥವಾ ಅವನ ಪ್ರಸ್ತುತಿ ಎಷ್ಟು ಮುಖ್ಯವೋ ಅಷ್ಟೇ ಪ್ರೇಕ್ಷಕ ವರ್ಗ ಕೂಡ ಮುಖ್ಯ ಆಗಿರ್ತದೆ. ಯಾಕಂದ್ರೆ ಬೇಕಿದ್ರೆ 1000 ಅಲ್ಲ 100 ಅಲ್ಲ 10 ಜನ ಪ್ರೇಕ್ಷಕರಿದ್ರೂ ಕೂಡ ಒಳ್ಳೆಯ ಅದನ್ನ ಮನಸ್ಫೂರ್ತಿ ಆಹ್ವಾನಿಸುವಂತಹ ಮನಸ್ಥಿತಿ ಉಳ್ಳವರಿದ್ರೆ ಕಲಾವಿದನಿಗೆ ಬೇಜಾರಾಗೋದಿಲ್ಲ. ಅದನ್ನ ತುಂಬಾ ಚಂದ ಮಾಡಿ ಪ್ರಸ್ತುತ ಪಡಿಸ್ಲಿಕ್ಕೆ 10 ಜನ ಆದ್ರೂ ಸಾಕು, ಅಷ್ಟು ಅವರು ಆಸಕ್ತಿಯಿಂದ ನೋಡ್ಬೇಕು ಅಂತ ಅನಿಸ್ತದೆ ನನಗೆ. ಆತರ ಪ್ರೇಕ್ಷಕ ವರ್ಗ ಒಳ್ಳೇದಿರ್ಬೇಕು. ಮಕ್ಕಳು ಕಲೆಯಲ್ಲಿ ತೊಡಗಿಸಿಕೊಳ್ಳುವಲ್ಲಿ ಅಪ್ಪ ಅಮ್ಮಂದಿರ ಜವಾಬ್ದಾರಿ ಏನು? ಅಪ್ಪ ಅಮ್ಮಂದಿರು ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಕಲೆಯನ್ನ, ಯಾವ್ದಾದ್ರು ಕಲೆ ಇರ್ಬೋದು, ಯಕ್ಷಗಾನ, ಸಂಗೀತ, ಭರತನಾಟ್ಯ, ಯಾವ್ದಾದ್ರು ಯಕ್ಷಗಾನ ಯಾವ್ದಾದ್ರು ಇರ್ಬೋದು, ಅದರಲ್ಲಿ ತೊಡಗಿಸಬೇಕು ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಬರೀ ಓದು ಪಾಠ, ಈಗಿನ ಮಕ್ಕಳಿಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಇಂಗ್ಲಿಷ್ ಮೀಡಿಯಮ್ ಮೊದಲಿನ ಹಾಗೆ ಬರೀ ಕನ್ನಡ ಮೀಡಿಯಂ ಓದರಾಗ್ಲಿಲ್ಲ. ಅದ್ರ ಜೊತೆ ಜೊತೆಗೆ ಸಂಗೀತವನ್ನೇ ಇಟ್ಕೊಳ್ಳಿ, ಅದನ್ನ ಅಭ್ಯಾಸ ಮಾಡಿದ್ರೆ ಅವರು ಎಷ್ಟೋ ಉದಾಹರಣೆಗಳಿವೆ ಸಂಗೀತವನ್ನು ಅಭ್ಯಾಸ ಮಾಡಿದವರು ತುಂಬಾ ಆಮೇಲೆ ವೃತ್ತಿ ಆಗ್ತದೆ. ಚಿಕ್ಕಂದಿನಿಂದ ಅಭ್ಯಾಸ ಮಾಡಿದ್ರೆ ಅವರಲ್ಲಿ ಸಂಪೂರ್ಣ ತೊಡಗಿಸಿಕೊಂಡ್ರೆ ಎಷ್ಟೋ ಸಂಗೀತ ಕಲಾವಿದರು ತುಂಬಾ 90 ಮೇಲೆ ತೆಗಿತಾರೆ ಅವರು. ಯಾಕಂದ್ರೆ ಅವ್ರಿಗೆ ಕಾನ್ಸಂಟ್ರೇಷನ್ ಹೆಚ್ಚಾಗ್ತದೆ ಈ ಸಂಗೀತವನ್ನು ಚಿಕ್ಕಂದಿನಿಂದ ಅಭ್ಯಾಸ ಮಾಡಿ ಅವರಲ್ಲಿ ಅವರು ಕಂಪ್ಲೀಟ್ ತೊಡಗಿಸಿಕೊಂಡ್ರೆ. ಆತರ ಎಷ್ಟೋ ಉದಾಹರಣೆಗಳಿವೆ. ಅಂದ್ರೆ ಈಗ ಎಜುಕೇಶನ್ಗೆ ಅಂದ್ರೆ ಶಿಕ್ಷಣಕ್ಕೆ ಅದರಿಂದ ತೊಂದರೆ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸುದೇ ಇಲ್ಲ. ಯಾಕಂದ್ರೆ ಅದು ಒಂದಕ್ಕೊಂದು ಪೂರಕ. ಯಾವಾಗ ಏನೋ ಬೇರೆ ಈ ತರದ ಹವ್ಯಾಸಗಳನ್ನ ಇಟ್ಕೊಂಡಿರ್ತಾನ ಅವನ ಬುದ್ಧಿ ಮತ್ತೆ ಅಥವಾ ಅವನ ನೆನಪಿನ ಶಕ್ತಿ ಜಾಸ್ತಿ ಆಗ್ತದೆ. ಅದಕ್ಕೆ ತಂದೆ ತಾಯಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಚಿಕ್ಕಂದಿನಿಂದಲೇ ಕಲೆಗೆ ಕಲಾವಿದರನ್ನಾಗಿ ಮುಂದೆ ರೂಪುಗೊಳ್ತಾರೋ ಇಲ್ವೋ ಗೊತ್ತಿಲ್ಲ, ಅಂತೂ ಚಿಕ್ಕಂದಿನಿಂದ ನಾವು ಪ್ರೋತ್ಸಾಹ ಕೊಡ್ಬೇಕು ಅವ್ರಿಗೆ ಯಾವ್ದಾದ್ರೂ ಒಂದು ಹವ್ಯಾಸವನ್ನು ಬಯಸ್ಬೇಕು. ರಾಜೇಶ್ವರಿ ಅವರೇ, ನೀವು ಸಂಪ್ರದಾಯದ ಹಾಡುಗಳನ್ನು ಕೂಡ ಹಾಡ್ತೀರಿ ಅಂತ ಕೇಳಿದ್ವಿ, ನಮ್ಮ ಕೇಳುವರಿಗೆ ಒಂದು ತುಣುಕನ್ನ ಪರಿಚಯಿಸಬಹುದಾ? ಕೊಡುವೀರೇನೇ ನಮ್ಮ ಮಗಗೆ ನಿಮ್ಮ ಕುವರಿಯ, ಕೊಡುವೀರೇನೇ ನಮ್ಮ ಮಗಗೆ ನಿಮ್ಮ ಕುವರಿಯ, ಕೊಡವಿ ಪತ ಮಗೆ ನಿಮ್ಮ ಕುವರಿಯ ಸುಂದರಾಂಗನಿಗೆ ನಿಮ್ಮ ಚಂದ್ರವದನಿಯ ಚಂದದಿಂದ ಕೊಡುವಿರೆಂದು ನಂಬಿ ಬಂದೆವು ಕೊಡುವಿರೇನೆ ನಮ್ಮ ಮಗಗೆ ನಿಮ್ಮ ಕುವರಿಯ ನೀಲ ಮೇಘ ಶಾಮನಿಗೆ ನೀಲವೇಣಿಯ ಬಾಲರವಿಯ ತೇಜನಿಗೆ ಬಾಲಲಕುಮಿಯ ಕೊಡುವಿರೇನೆ ನಮ್ಮ ಮಗಗೆ ನಿಮ್ಮ ಕುವರಿಯ ಸರ್ವ ವಿದ್ಯಾನಿ ಪೂರ್ಣನಿಗೆ ಸರ್ವಶಕ್ತಗೆ ಸರ್ವ ಜನರ ಪೊರೆವನಿಗೆ ಸರ್ವ ಸುಗುಣಿಯ ಕೊಡುವಿರೇನೆ ನಮ್ಮ ಮಗಗೆ ನಿಮ್ಮ ಕುವರಿಯ ಮಂಗಳಾಂಗ ಮಾರ ಜನರ ರಂಗಧಾಮಗೆ ಶೃಂಗಾರಾದಿ ನಲಿಯುತ್ತಿರುವ ತುಂಗಭದ್ರಿಯ ಕೊಡುವಿರೇನೆ ನಮ್ಮ ಮಗಗೆ ನಿಮ್ಮ ಕುವರಿಯ ಪೊಡವಿಪತಿ ಶ್ರೀರಾಮನಿಗೆ ಪುಡವಿ ಜಾತೆಯ ಕೊಡುವಿರೇನೆ ನಮ್ಮ ಮಗಗೆ ನಿಮ್ಮ ಕುವರಿಯ ನಿಮ್ಮ ಕುವರಿಯ ಇತ್ತೀಚೆಗೆ ನೀವು ಹೇಳುವಂತಹ ಮಾತು ಅಂತಂದ್ರೆ ಪಾಶ್ಚಿಮಾತ್ಯ ಪ್ರಭಾವ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ, ನಮ್ಮ ಕಲೆ ನಮ್ಮ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಯಾವ ಹೆಜ್ಜೆಯನ್ನು ಇಡಬೇಕು ಮುಂದಕ್ಕೆ? ಅಂದ್ರೆ ಈ ಕಲೆ ಮತ್ತು ಸಂಸ್ಕೃತಿ ಒಬ್ಬನಿಂದ ಇಬ್ಬರಿಂದಲೂ ಸಾಧ್ಯವಾದದ್ದಲ್ಲ, ಇಡೀ ಇಡೀ ಸಮಾಜದ ಒಂದು ಜವಾಬ್ದಾರಿ ಹೊಣೆ. ಅದಕ್ಕೆ ಸರ್ಕಾರದ ಸೌಲಭ್ಯ ಇರಬಹುದು, ಸರ್ಕಾರದ ಒಂದು ಗೌರವದಿಂದ ಅದನ್ನ ಪ್ರೀತಿಸುವಂತದ್ದು ಜನ. ಕಲೆ ಅಂದ್ರೆ ಅದಕ್ಕೆ ಗೌರವ ಕೊಡ್ಬೇಕು. ಏನೋ ಒಂದು ಹಾಡ್ತಾರೆ, ಏನೋ ಒಂದು ಕುಣಿತಾರೆ ಅಂತ ಆತರ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಮೊದಲನೇದಾಗಿ ಪ್ರೋತ್ಸಾಹ ಬೇಕು, ಎರಡನೇದಾಗಿ ಗವರ್ಮೆಂಟ್ ಲೆವೆಲ್ ಅಲ್ಲಿ ಸಹಾಯ ಬೇಕು, ಇಲ್ಲ ಅಂದ್ರೆ ಕಷ್ಟ ಆಗ್ತದೆ ಮುಂದುವರಿಸಲಿಕ್ಕೆ. ಬಹಳ ಸಂತೋಷ ರಾಜೇಶ್ವರಿ ಶಿವಾನಂದ ಹೆಗಡೆಯವರೇ, ಕಲೆಯನ್ನ ನೀವು ಪ್ರೋತ್ಸಾಹಿಸ್ತಾ ಇದ್ರಿ, ಜೊತೆಗೆ ನೀವು ಕೂಡ ಕಲೆಯಲ್ಲಿ ತೊಡಗಿಸಿಕೊಂಡಿದ್ರಿ, ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಹಾಡಿನೊಂದಿಗೆ ಪ್ರಯಾಣ ಹೊನ್ನಗರದ ರಾಜೇಶ್ವರಿ ಶಿವಾನಂದ ಹೆಗಡೆ ತಿರುಮಲೆ ಅವರೊಂದಿಗೆ ಸಂದರ್ಶನ ಕೇಳಿದರೆ, ಇವರನ್ನು ಸಂದರ್ಶಿಸುವವರು ಟಿ ಎಸ್ ಪ್ರಸಾದ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಯಾವತ್ತ ಕೇಳೋಣ? ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್ ಅದ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಎಲ್ಲವ್ವ ದೇವೇಂದ್ರ ಗೌಡ ಮತ್ತು ಸಂಗಡಿಗಳಿಂದ ಸಂಪ್ರದಾಯದ ಪದಗಳು. ನೋಡೋ ಇಟಲನ ಪೂಜೆ ಮಾಡರೆನ ಚಂದ, ನೋಡೋ ಇಟಲನ ಪೂಜೆ ಮಾಡರೆನ ಚಂದ, ನೋಡೋ ಇಟಲನ ಪೂಜೆ ಮಾಡರೆನ ಚಂದ, ಮಾಡರೇನ ಚಂದ ನೀರ ಮೀಸಲ ತಂದ, ಮಾಡರೇನ ಚಂದ ಗಣೇಶನ ಪೂಜೆ ಮಾಡೇನ ಚಂದ ನೋಡಲನ ಪೂಜೆ ಮಾಡೇನ ಚಂದ ನೋಡಲನ ಪೂಜೆ ಮಾಡೇನ ಚಂದ ನೋಡಲನ ಪೂಜೆ ಮಾಡೇನ ಚಂದ ಮಾಡೇನ ಚಂದ ನಿವತ್ತಿಯ ತಂದ ನಾಡೋಯಿಟಲನ ಪೂಜೆ ಮಾಡೇನ ಚಂದ ನಾಡೋಯಿಟಲನ ಪೂಜೆ ಮಾಡೇನ ಚಂದ ನಾಡೋಯಿಟಲನ ಪೂಜೆ ಮಾಡೇನ ಚಂದ ನಾಡೋಯಿಟಲನ ಪೂಜೆ ಮಾಡೇನ ಚಂದ ಮಾಡೇನ ಚಂದ ಹೂವ ಪತರಿ ತಂದ ನಾಡೋಯಿಟಲನ ಪೂಜೆ ಮಾಡೇನ ಚಂದ ನಾಡೋಯಿಟಲನ ಪೂಜೆ ಮಾಡೇನ ಚಂದ ನಾಡೋಯಿಟಲನ ಪೂಜೆ ಮಾಡೇನ ಚಂದ ನಾಡೋಯಿಟಲನ ಪೂಜೆ ಮಾಡೇನ ಚಂದ ಮಾಡೇನ ಚಂದ ಕೆಂಪಸಿಲೇವ ತಂದ ನಾಡೋಯಿಟಲನ ಪೂಜೆ ಮಾಡೇನ ಚಂದ ನಾಡೋಯಿಟಲನ ಪೂಜೆ ಮಾಡೇನ ಚಂದ ನಾಡೋಯಿಟಲನ ಪೂಜೆ ಮಾಡೇನ ಚಂದ ನಾಡೋಯಿಟಲನ ಪೂಜೆ ಮಾಡೇನ ಚಂದ ಮಾಡೇನ ಚಂದ ಕೊರಗಡವಿ ನೆಲೆಯ ತಂದ ನಾಡೋಯಿಟಲನ ಪೂಜೆ ಮಾಡೇನ ಚಂದ ನಾಡೋಯಿಟಲನ ಪೂಜೆ ಮಾಡೇನ ಚಂದ ನಾಡೋಯಿಟಲನ ಪೂಜೆ ಮಾಡೇನ ಚಂದ ನಾಡೋಯಿಟಲನ ಪೂಜೆ ಮಾಡೇನ ಚಂದ ಮಾಡೇನ ಚಂದ ಕೋಯಿ ಕೊಪ್ಪರ ತಂದ ನಾಡೋಯಿಟಲನ ಪೂಜೆ ಮಾಡೇನ ಚಂದ ನಾಡೋಯಿಟಲನ ಪೂಜೆ ಮಾಡೇನ ಚಂದ ನಾಡೋಯಿಟಲನ ಪೂಜೆ ಮಾಡೇನ ಚಂದ ನಾಡೋಯಿಟಲನ ಪೂಜೆ ಮಾಡೇನ ಚಂದ ಮಾಡೇನ ಚಂದ ಶಿವಪುರ ಹಿರಿಯರ ಬಂದ ನಾಡೋಯಿಟಲನ ಪೂಜೆ ಮಾಡೇನ ಚಂದ ನಾಡೋಯಿಟಲನ ಪೂಜೆ ಮಾಡೇನ ಚಂದ ನಾಡೋಯಿಟಲನ ಪೂಜೆ ಮಾಡೇನ ಚಂದ